ಆಭವನಿತ ಕೃತ್ಯಕ್ಕೆ ಬನು ಕೋಪ ತಾಪದಿ ಹಲವ ನಡೆಸುತ್ತ ಕೋಪ ತಾಪದಿ ಹಲವ ನೆನುತ್ತಿರಲದ ಕಂಡು ಕಾಂತೆ ಜಾನಕಿ ನುಡಿದಳು ಯಾರಿಂದ ಪಡೆದೇನಲ್ಲ ಯಾರಿಂದ ಪಡೆದೇನಲ್ಲ ಮಹಾರಾಜ ಯಾರಿಂದ ಪಡೆದೇನಲ್ಲ ಮಹಾರಾಜ ಯಾರಿಂದ ಪಡೆದೇನಲ್ಲ ನೋಡಲೋ ನೋಡಲೋ ನೋಡಲೋ ವಾಯು ಜಾತರು ನಮ್ಮ ಧೂತರು ನಮ್ಮ ದೂತರು ವಾಯು ಜಾತರು ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ

ನಿಲುಗೆಯೋ ಈ ವಿವರ ಮರುದಿನ ರಣಕಣದಲ್ಲಿ ಶ್ರೀರಾಮಸೇನೆ ಹನುಮನ ಘಾತದಿಂದ ಆಘಾತಗೊಂಡು ಹಿಮ್ಮೆಟ್ಟಿದ ಪರಿಯನ್ನು ಸತಿಗೆ ಪೇಳುವ ಶ್ರೀರಾಮನ ಪದ್ಯ ವಿಳಂಬಗತಿಯಲ್ಲಿ ಕಲ್ಯಾಣಿ ರಾಗ. ಇಂದು ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜೇಯೇ ಕೊಳುತ ಅನಿತರ ಧರಣಿ ಜಯ ಹಿಂದಿಟ್ಟು ಕೊಳುತ ಅನಿತರಲಿಯೇ ಪಗದೆ ಪುರುಷ ಗಳಂತೆ ಹನುಮ ಇದಿರಿನಲಿ ಪ್ರಕೃತಿ ಪುರುಷಗಳಂತೆ ಹನುಮ ಇದಿರಿನಲಿ ಬಂದು ನಿಂದಿರ ಕಂಡು ಮರುತ ಸಂಭವನೋ ಬಂದು ನಿಂದಿರ ಕಂಡು ಮರುತ ಸಂಭವನೋ ಒಂದೆದು ದರನಿಗೆ ಭಕ್ತಿಯಳು ಸ್ತುತಿಸಿದರು ಒಂದೆದು ದರನಿಗೆ ಭಕ್ತಿಯಲ್ಲಿ ನುತಿಸಿದರು ಈಗಲೂ ರಾಮನದು ಸಾಮದ ನಡೆ. ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿರಾಗದಲ್ಲಿ. ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಮ್ಪಲಾಸರಾಗದಲ್ಲಿ. ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಬರುತ್ತ ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಹರಣದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಪರಿಯದು ಬಳಿಕದಲ್ಲಿ. ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ. ಚೀಮರುಳೆ ಪರಮ ಸಾಧ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ ತಾಮರದ ಕೊಳಗೆನ್ನ ರಿಪು ಶಕುಂತನ ತಂದು ತೋರದಡೆ ಸಂಗ್ರಾಮದಲ್ಲಿ ನಾಮವನ್ನು ಕೇಳಿದ ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ. ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಹಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗಮಲವನ್ನು ಸಿದ್ಧಮಯ್ಯರ ಪರಿದೇವ